ಸಾರಿ ನಾವು ಮೋಕ್ಷ ಪಡೆಯುವುದು ಸತ್ಯವೋ ಮೋಕ್ಷಪ್ರದಾದಂತಹದೇ ಆತ್ಮ ಆತ್ಮ ಆಹಾರಿ ಶೋಧವಿಲ್ಲೋ ಅಂತ ನೀವು ಇತಿಹಾಸದ ವಿಧಾನಿಗೆ ಕೇಳಬೇಕು, ಅವನಲ್ಲಿ ಮಾಡಬೇಕು, ಅವನಲ್ಲಿ ಜೀವನ ಮಾಡಬೇಕು, ಕೊನೆ ಅವರಲ್ಲೇ ಸರ್ಕಾರ ತೆರೆಸಿಕೊಳ್ಳಬೇಕು. ಹೀಗೆ ಆತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅಂತಿರುವಾಗ ಯಾವ ಹಕ್ಕುವನ್ನು ಪರಿಶೀಲಿಸಿ ಸಾಕ್ಷಾತ್ಕಾರವಾಗಲು ಸಾಕ್ಷಾತ್ಕಾರ ಅದು ಜೀವ ಸಾಕ್ಷಾತ್ಕಾರ ಆಗಿರುವುದು ಜೀವನ ಉಪಾಸನೆ ಇಲ್ಲ. ಪರಮಾತ್ಮನ ಉಪಾಸನೆ ಇದ್ದರೆ ಜೀವ ಸಾಕ್ಷಾತ್ಕಾರವಾಗುತ್ತೆ, ಪರಮಾತ್ಮ ಸಾಕ್ಷಾತ್ಕಾರವಾಗುತ್ತೆ. ಜೀವ ಸಾಕ್ಷಾತ್ಕಾರಕ್ಕೂ ಜೀವನ ಉಪಾಸನೆಯನ್ನು ಮಾಡಬೇಕಾಗಿದೆ. ಆದ್ದರಿಂದ ಯಾರ ಮೋಕ್ಷ ಸಾಧನ ಮಾಡಿ ಯಾರ ಉಪಾಸನೆ ಮಾಡಬೇಕು, ಯಾವ ಅಂಥದ ಉಪಾಸನೆ ಮಾಡಬೇಕು ಅಂತ ಸೂಚಿಸಿದರೆ ನಾವು ಅಂಥ ಮೋಕ್ಷ ಪ್ರಧಾನವಂತಲೇ ಸ್ಪಷ್ಟವಾಗಿ ವೇದವಿನ್ಯಾಸದ ಫಲವಾಗಿ ಇದು ಒಂದು ಗೌರವಷ್ಟೇ ಇಲ್ಲ. ಆತ್ಮಶಬ್ದ ಇದು ಶಿವಬಲ ಅಲ್ಲ, ಈ ಮಂತ್ರ ಇದರಿಂದ ಆತ್ಮಶಬ್ದ ಇದೆ. ಬ್ರಹ್ಮಶಬ್ದ ಆದರೆ ಇಲ್ಲಿ ಬ್ರಹ್ಮಶಬ್ದ ಇದೆ, ಬ್ರಹ್ಮಶಬ್ದ ಆತ್ಮಶಬ್ದ ಇಲ್ಲಿ ಬಂತು ಅದು ಗೌತಮದಲ್ಲಿರುತ್ತೆ, ಜೀವನದಲ್ಲಿ ಬರುವುದಿಲ್ಲ. ಇಷ್ಟು ಶ್ರುತಿಯ ಕಾಂಟೆಕ್ಸ್ಟ್ನಲ್ಲಿ ಆತ್ಮಶಬ್ದ ಮತ್ತು ಬ್ರಹ್ಮಶಬ್ದ ನಿಯೋಪರವಾಗಿ ಬರುವುದಿಲ್ಲ. ವೇದವಿನ್ಯಾಸರು ಆತ್ಮಶಬ್ದ ಮತ್ತು ಬ್ರಹ್ಮಶಬ್ದವನ್ನು ಜೀವೋಪರ ಅಲ್ಲ, ಕಾರಣವಾಗಿ ಹೇತುವಾಗಿ ಬಳಸಿದ್ದಾರೆ. ಇಷ್ಟು ಮಾಡಿಯೂ ಈ ಆತ್ಮ ಪರಮದ ಪಾತ್ರ ಶಿವಪರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ಕೂಡ ಶಿವಪರಾಚಾರ್ಯ ಜೀವಾತ್ಮ ಪರಮಾತ್ಮ ದೇವರ ಸಂಗತಿ ಅವರು ಕೂಡ ರಾಮಾನುಜಾಚಾರ್ಯರು ಇದು ಜೀವಾತ್ಮ ಪರಮಾತ್ಮ ರಾಮಾನುಜೀಯರು ಇದರತ್ವ ಇದು ಶಿವಪರ ಅಪಾತ ಪಾಪ ಪಾಪದ ನೆಪ ಇಲ್ಲವೋ ಅಂತ ಆತ್ಮ ಜೀವನಕ್ಕೆ ಪಾಪದ ನೆಪ ಉಂಟು. ಪವಿತ್ರ ಹೇಳುವುದು ಪಾಪದ ನೆಪ ಉಂಟು, ಅದರ ಮೋಕ್ಷ ಸಂಬಂಧಿಸಿದ ಅಷ್ಟು ನಿಜವಾದ ಜೀವನದಿಂದ ಅನುಮಾನದಲ್ಲಿ ಹೇಳಬಹುದು. ಅಂದರೆ ಎಂತೆಂದು ಇಲ್ಲದೆ ಇರೋ ಯಾವತ್ತೂ ಮುಂದೆ ಇರುವುದಿಲ್ಲ ಆದಂತೆ ಈಗ ಇದ್ರೂ ಮುಂದೆ ಇಲ್ಲ ಅಂತ ಆಗುತ್ತೆ. ಇದರ ವಿಶೇಷಗಳನ್ನು ಜೀವನಿಗೆ ಶಿವನಿಗೆ ತೆರೆಗಳಿವೆ, ಅಂದರೆ ಶಿವ ಈ ಕಡಲಿನಲ್ಲಿ ಬಿದ್ದಿದ್ದಾರೆ, ಸಂಸಾರದ ಕಡಲಿನಲ್ಲಿ ಅವರಿಗೆ ತೆರೆಗಳನ್ನು ಅಪ್ಪಡಿಸ್ತಾ ಇರ್ತಾರೆ. ತೆರೆ ಅಪ್ಪಡಿಸಿದ್ದಾರೆ ಆರು ತೆರೆಗಳ ಅಪ್ಪಳಿಕೆಗೆ ಸಿಕ್ಕಿ ಹಾಕಿಕೊಂಡವರು ಶೋಕ ಮೋಹಿಪಾಸಿ ಹೇಳಿದರು ಹಸಿವು ಬಾಯಾರಿಕೆಯನ್ನು ಹೇಳುತ್ತಿದ್ದರು. ಶೋಕ ಮೋಹ ದುಃಖ ಪಾಪದ ನೆಪ ಬಂತು, ಪುಣ್ಯ ಪಾಪದ ನೆಪ ಬಂತು, ಅದರಿಂದ ಪಾಪದ ಸ್ಪರ್ಶ ಬಂತು. ಮೊದಲೇ ಯಾವತ್ತೂ ಯಾವ ವಿಧದ ಪುಣ್ಯ ಪಾಪಗಳ ಸ್ಪರ್ಶವೂ ಇಲ್ಲ. ಆದ್ದರಿಂದ ವಿಜಯಃ ಅದನ್ನು ಮುಗಿಲ್ಲದ ಸದೋಮಿಗಳಲ್ಲಿ ಇನ್ನೊಂದಕ್ಕೆ ಉಪಾಸ ವಿಜಯ. ಆಮೇಲೆ ನೀರೋಗ ಮತ್ತು ವಿಜಯ ವ್ಯಾಧಿ, ವ್ಯಾಧಿ ಇಲ್ಲ ಮತ್ತು ಮುಗಿಲ್ಲದ ಮತ್ತೆ ಯಾವುದು ವಿಶೋಕ ಶೋಕ ಇಲ್ಲ ಎಂಬುದಕ್ಕೆ ಮೋಹ ಅನ್ನೋದನ್ನು ಒಟ್ಟಿಗೆ ಸೇರಿದ್ದು ಬಿಟ್ಟು ಒಂದೊಂದು ಹೇಳಿದ್ರು ವ್ಯಾಧಿ ವಿಚಾರ ಹೇಳಿದ್ರು. ಆಮೇಲೆ ಶೋಕ ಮೋಹದಲ್ಲಿ ಶೋಕ ವಿಶೋಕ ಶೋಕ ಇಲ್ಲ ಮೋಹದಿಲ್ಲ. ಹಸಿವು ಬಾಯಾರಿಕೆ ಇಲ್ಲ, ಶೋಕ ಮೋಹ ಇಲ್ಲ, ಹಸಿವಿಲ್ಲ. ಅಷ್ಟೇ ಅಲ್ಲ, ಮೃತ್ಯು ಹುಟ್ಟು ಸಾವುಗಳು ಹುಟ್ಟು ಸಾವಿನ ಮಧ್ಯದಲ್ಲಿ ಇವ ಆರು ಗಂಟೆ ಹುಟ್ಟುವುದು ತಡ ಸಾವು ಇನ್ನೊಂದು ಅದರ ಮಧ್ಯದಲ್ಲಿ ಯಾರು ಅವರಿಗೆ ಹುಟ್ಟು ಸಾವು ಇಲ್ಲೇ ಇಲ್ಲ. ಹುಟ್ಟಿದ ಮೇಲೆ ಬರತಕ್ಕಂತ ಸಾವು ಇಲ್ಲದೆ ಇರುವುದರಿಂದ ಹುಟ್ಟಿದ ಮೇಲೆ ಬರತಕ್ಕಂತಹಗಳಿಲ್ಲ, ಜನಿಗಳಿಲ್ಲ, ಹಸಿವು ಬಯಾರಿಕೆಗಳಿಲ್ಲ. ಅವರು ಹುಟ್ಟಿದ ಮೇಲೆ ಈ ಸ್ಥೂಲ ಶರೀರಕ್ಕೆ ಹಸಿವು ಮಾಡಿದ್ದಕ್ಕೆ ಸ್ಥೂಲ ಶರೀರ ಇಲ್ಲದೇ ಇದ್ದರೆ ಹಸಿವು ಬಯಾರಿಕೆ ಇಲ್ಲ. ಇವತ್ತು ಬಯಾರಿಕೆ ಆಗುವುದು ಈ ದೇಹಕ್ಕೆ, ಸೂಕ್ಷ್ಮ ಶರೀರಕ್ಕಲ್ಲ. ಹಸಿವು ಆಗುವುದು ಈ ದೇಹಕ್ಕೆ, ಸೂಕ್ಷ್ಮ ಶರೀರಕ್ಕಲ್ಲ. ಆದ್ದರಿಂದ ಹಸಿವು ಬಾಯಾರಿಕೆ ಉಪ್ಪು ರೋಗ ಅದು ಈ ದೇಹಕ್ಕೆ, ಸೂಕ್ಷ್ಮ ಶರೀರಕ್ಕೆ. ಸೂಕ್ಷ್ಮ ಶರೀರಕ್ಕೆ ಉಪ್ಪು ಇಲ್ಲ, ಸೂಕ್ಷ್ಮ ಶರೀರಕ್ಕೆ ರೋಗವೂ ಇಲ್ಲ. ಶೋಕ ಮೋಹಕ್ಕೆ ಸೂಕ್ಷ್ಮ ಶರೀರ ಇದ್ಯಾವುದು ಇಲ್ಲ, ಯಾಕೆಂದ್ರೆ ಸೂಕ್ಷ್ಮ ಶರೀರದಲ್ಲಿ ಮನಸ್ಸು ಇದೆ. ಆದ್ರಿಂದ ಮನಸ್ಸಿನಲ್ಲಿ ಶೋಕ ಮೋಹಕ್ಕೆ ಮಾನಸವಾದ ದೇವರ ಮನದಲ್ಲಿ ಇದೆ. ಶೋಕ ಮೋಹವನ್ನು ದಾಟಬೇಕಾಗುತ್ತದೆ ನೋಡಬೇಕು. ಸಾವುಗಳಿಲ್ಲದೆ ಇದ್ದದ್ದರಿಂದ ಸ್ಥೂಲ ಶರೀರ ಇಲ್ಲ, ಸ್ಥೂಲ ಶರೀರ ಇಲ್ಲದೆ ಇದ್ದದ್ದರಿಂದ ಶೋಕ ಮೋಹಗಳು ಬಿಟ್ಟು ಹಸಿವು ಬಯಾರಿಕೆಯಿಂದ ರೋಗ ಮುಪ್ಪುಗಳಿಲ್ಲ. ಸೂಕ್ಷ್ಮ ಶರೀರ ಏನದಲ್ಲಿ ಬರ್ತಕ್ಕಂತಹ ಶೋಕ ಮೋಹಗಳು ಇಲ್ಲ. ಏಕೆಂದರೆ ಶೋಕ ಮೋಹಗಳಿಗೆ ಕಾರಣ ಪಾಪ ಪಾಪದಿಂದ ಅಜ್ಞಾನ ಪಾಪ ಪಾಪ ಭಗವಂತ ಪಾಪ paese del nostro, non è del mondo paese, però assolutamente no. Incessi da loro, invece adesso non credo che siamo così, di dalla base, se non c'è niente. Chi è San Carpate, io la seguito la seguito, Cavo Roca. Cavo Roca, come pure con il paese del mondo, se non fa molto di andare, non è come con la Iava, che si trova con un paese che non potrebbe il mondo paese, non sa che la vostra, se non è una particolare, se non c'è Cavo. Thank you. grande vescovo, perché ha cominciato già da ora a far guidare la nave, aveva sapito quasi chi mangiava, chi cercava, chi compagna, chi fatto fuori, da ora non sa guidare la nave, aveva un po' di nuovo, se tu vedete, è quello di lenta, non lo vedete, non lo vedete, non lo vedete, il 33, poi il 43, il 33, il 33, il 33, il 33, il 33, il 33, il 33, il abbiamo scritto che la strada San Pitano mi dà un uomo con un uomo scritto e quelli là avrà detto che quelli là avrà detto che quelli là avrà detto che quelli là avrà detto che quelli là avrà detto che quelli là avrà detto che quelli là avrà detto che quelli là avrà detto che quelli là avrà detto che quelli là avrà detto che quelli là avrà detto che quelli là avrà detto che quelli là avrà detto che quelli là avrà detto che quelli là avrà detto che quelli là you